ಶ್ರೀನಾ ಸರಸ್ವತಿ ಅಸುಭಗಾಮಯ ಸ್ರತ ತನ್ನೋ ವಾತುಮಯ ಸುಭೇಖಜಂ ತನ್ಮಾರಾ ಪ್ರದಿವಿ ತತ್ಪದಾದ್ಯೋನೇ ಕೃತೆ ಶ್ರುತೋ ಕೃತಮಾಸಿತಾಂ ಅನುಪದಮ ವಹಮಾದಯಸ್ವ ಸ್ವಾಹಾ ಕೃತಂ ಬ್ರಖಭಕ್ಷ್ಯಭ್ಯಂ ಶಲು ಓಂ ಹರಿಹಿ ಓಂ ಅಬಾಗುಂ ರಸಮದಯ ಸಗುಂ ಸೂರ್ಯೇ ಸಂತಗುಂ ಸಮಾಹಿರಂ ರಸಸಿಜೋ ರಸಸ್ತಂಭೋ ಗ್ರಹಾಳಯತ್ಮೋಪಯಾಂ ಗ್ರಹಿ ಸೋಸೇಂದ್ರಾಯ ತ್ವಾಜಶತಮಂ ಮಾ ದೇವಹೂತಮಂ ವನಸ್ಪತಿರಸೋದ್ಭೂತ ಗಹ ವನಸ್ಪತಿರಸೋದ್ಭೂತ ಗಂಧಾಢ್ಯ ಸಮಗ್ರಮ ಆಗ್ರಹ್ಯ ಸರ್ವದೇವಾನಾಂ ಧೂಪಯಂ ಪ್ರತಿಗ್ರಹ್ಯತಂ ಮಧೂಪಾಂ ದೀಪಂ ಪ್ರಯೋಕ್ಷ್ಯಾಮಿ ತತ್ಪಶ್ಚಾತ್ ಓಂ ಶಕ್ರಾಸನ ಶಕ್ರಾಸನಂ ಸಮರ್ಪಯಾಮಿ ಧಯಸಕುಂ ಸೂರ್ಯೇ ಸಂತಕುಂ ಸಮಾಹಿತಂ ಮಾ ರಸಸಿಜೋ ಸ್ತಂಭೋ ಗ್ರಹಾಳಯತ್ಮೋಪಯಾಂ ಗ್ರಹೀತೋ ಸೇಂದ್ರಾಯ ತ್ವಾಜಿಷ್ಟತಮಂ ದೇವಹೂತಮಂ ಮಾ ವನಸ್ಪತಿ ಸೋದ್ಭೂತ ಗಂಧಾಢ್ಯ ಸಮಗ್ರಮ ಆಗ್ರಹ್ಯ ಸರ್ವದೇವಾನಾಂ ಧೂಪಯಂ ಪ್ರತಿಗ್ರಹ್ಯತಂ ಧೂಪಂ ದೀಪಂ ಪ್ರಯೋಕ್ಷ್ಯಾಮಿ